ನಾರದ ಉವಾಚ ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠೈಃ ಪ್ರಬೋಧಿತಮ ಭಕ್ತಿ ಜ್ಞಾನ ವಿರಾಗಾಣಾಂ ನೋದತಿಷ್ಠತ್ವಿಕಂ ಯದ ಶ್ರೀಮದ್ ಭಾಗವತಾಲಾಪಾತ್ ತತ್ಕಥಂ ಬೋಧಮೇಷ್ಯತಿ ತತ್ಕಥಾಸು ತು ವೇದಾರ್ಥ ಶ್ಲೋಕೇ ಶ್ಲೋಕೇ ಪದೇ ಪದೇ. ಶ್ಲೋಕದ್ವಯಸ್ಯ ಯೌಗಪದ್ಯೇನ ಅರ್ಥವು ವಕ್ತವ್ಯ ಭವತಿ. ಅದನ್ನು ಏತತ್ ಶುತ್ವ ನಾರದಸ್ಯ ಕಶ್ಚಿತ್ ಸಂಶಯ ಪ್ರಾದುರಭೂತ್ ಪ್ರಾವಿರಭೂತ್ ಕಿಮಿತಿ ಚೇತ್ ಅಧುನಾ ವೇದ ವೇದಾಂತ ಘೋಷೈಃ ಗೀತಾಪಾಠೈಃ ಭಕ್ತಿಜ್ಞಾನ ವಿರಾಗಾಣಾಂ ಪ್ರಬೋಧಿತಂ ಚೇದಪಿ ಭಕ್ತಿಜ್ಞಾನ ವಿರಾಗಾಣಾಂ ತ್ರಿಕಂ ನ ಉದತಿಷ್ಠತ್. ಮಯಾ ತು ಗೀತಾಪಾಠಾಃ ವೇದ ವೇದಾಂತಘೋಷಾಶ್ಚ ಕೃತಾಃ ತೈಃ ಜ್ಞಾನವೈರಾಗ್ಯಯೋಃ ನಿದ್ರಾ ನ ಜಾತ ನಿದ್ರಾ ನ ನಷ್ಟ. ಕಿಂತು ಶ್ರೀಮದ್ ಭಾಗವತಾಲಾಪೇನೈವ ಸಾ ನಿದ್ರಾ ಗಮಿಷ್ಯತಿ ಇತಿ ಚೇತ್ ಕಥಂ ಭವಿಷ್ಯತಿ. ಕಥಂ ಶ್ರೀಮದ್ ಭಾಗವತಾಲಾಪಾತ್ ತತ್ ಕಥಂ ಬೋಧಂ ಏಷ್ಯತಿ. ಕಿಮಿತಿ ಚೇತ್ ಶ್ರೀಮದ್ ಭಾಗವತಾಲಾಪೇ ತೇ ಏವ ವೇದ ವೇದಾಂತಾಃ ಗೀತಾಪಾಠಃ ಏವ ಶ್ರೀಮದ್ ಭಾಗವತ ಅಪಿ ದೃಶ್ಯಂತೆ ಖಲು ತತ್ ಕಥಾಸು ತು ವೇದಾರ್ಥಃ. ಶ್ರೀಮದ್ ಭಾಗವತ ಕಥಾಸು ಕಿಮಸ್ತಿ ವೇದಾರ್ಥ ಏವ ಅಸ್ತಿ ಕಿಲ ಶ್ಲೋಕೇ ಶ್ಲೋಕೇ ಪದೇ ಪದೇ ಪ್ರತಿ ಶ್ಲೋಕಂ ಪ್ರತಿಪದಂ ತಸ್ಮಿನ್ ವೇದಾರ್ಥ ಏವ ವರ್ಣಿತಃ ಅಸ್ತಿ. ತಸ್ಮಾತ್ ವೇದ ವೇದಾಂತ ಘೋಷೈಃ ಯದಿ ನ ಪ್ರಬೋಧಿತಃ ಭವತಿ ತರ್ಹಿ ಶ್ರೀಮದ್ ಭಾಗವತ ಶ್ರೀಮದ್ ಭಾಗವತ ಆಲಾಪೇನೈವ ಕಥಂ ಏತತ್ ತ್ರಿಕಂ ಬೋಧಂ ಏಷ್ಯತಿ. ಅಯಂ ಮಮ ಮಹಾನ್ ಸಂಶಯಃ ಅಸ್ತಿ.